ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ವೇಳೆ 5:18. ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಯುವರತ್ನ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ ಪ್ರಕಾಶ್. ಸಂತೋಷ್ ಆನಂದರಾಮ್ ವಿರಚಿತ ಗೀತೆಗೆ SS ಥಾಮನ್ ಅವರ ಸಂಗೀತ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನು ಅನ್ನದ ತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಸಾಕು ಸಾರ್ಥ ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮಗಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ, ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿತ್ತೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ, ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಸಲಗ ಚಿತ್ರದ ಗೀತೆ ಗಾಯಕರಾದ ಸಂಜೀತ್ ಹೆಗಡೆ ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಯುಗಲ ಧ್ವನಿಗಳು. ನಾಗಾರ್ಜುನ ಶರ್ಮಾ ವಿರಚಿತ ಗೀತೆಗೆ ಚರಣ್ ರಾಜ್ ಅವರ ಸಂಗೀತ. ರತ್ನನ ಪ್ರಪಂಚ ಚಿತ್ರದ ಗೀತೆ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್. ಶಿವು ಭೇಗೇರಿ ಅವರ ಗೀತ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ. ಬೈಪಾಸ್ ರೋಡಿಗೆ ಆ ಅಂತ ಕರೆದೆ ನೀ, ಸೆಟ್ ಆದ್ರ ಗೆಚ್ಚಿ ಗಿಲಿಗಿಲೆ ಹೆವ ಮಾಡಿ ಜಾತ್ರಿಗೆ ಆ ಅಂತ ಆಕಿಗೆ ಸಿಗ್ನಲ್ಲು ಕೊಟ್ಟಿನಿ, ಸೆಟ್ ಆದ್ರ ಗೆಚ್ಚಿ ಗಿಲಿಗಿಲೆ ರಬಲ್ ಹುಡುಗಿ ಟ್ರಬಲ್ ಪಟ್ಟ ಮಷ್ಕಿರಿ ಮಾಡಿ ನಡ್ಸ್ಯಾಳ ಬಾರಿ ಪೋಷ ಕೊಟ್ಟ್ಯಾಳ ಬಿಟ್ಟಾದ್ರ ಗಿಚ್ಚಿ ಗಿಲಿಗಿಲೆ ಹೈ ಕ್ಲಾಸ್ ಹುಡುಗಿಗೆ ಹೈ ಪಾಸ್ ರೋಡಿಗೆ ಅಂತ ಕರೆದಿನಿ ಕಿಟ್ಟು ತಂದ್ರ ಗಿಚ್ಚಿ ಗಿಲಿಗಿಲೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ರಾಬರ್ಟ್ ಚಿತ್ರದ ಗೀತೆಯನ್ನು ಕೇಳೋಣ, ಹಾಡಿದರೆ ಶ್ರೇಯಾ ಘೋಷಾಲ್. ಇನ್ನೀಗ ಕೇಳಿ ಅವತಾರ ಪುರುಷ ಚಿತ್ರದ ಗೀತೆ, ಹಾಡಿದರೆ ಕೀರ್ತನ್ ಹೊಳ್ಳ. ಸುನಿ ವಿರಚಿತ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ನನ್ನ ಉಸಿರ ಬೇಡಿಕೆ ದೇವರನ್ನು ತಲುಪಿದೆ, ಕಳೆದೋದ ಗುಬ್ಬಿಗೆ ಗೂಡೊಂದು ದೊರಕಿದೆ. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ಸಿಲುಕಿರೋ ತರಗೆಲೆ ಬೇಡವಾದೆನು ನಾನು ಯಾರಿಗೆ? ಮಳೆಗಾಳಿಯ ರಭಸಕ್ಕೆ ಎಸೆಯಿತು ಕಣ್ಣು ಬಿಟ್ಟರೆ ತಾಯಿ ಮಡಿಲಿಗೆ. ಬೇರ್ಯಾವ ದೈವವ ನಾನಂಬದಾಗನು, ತಾಯಂಬ ದೈವವ ನಾ ಕಂಡೆನು. ವಸುದೈವ ಕುಟುಂಬ ಕ್ಷಣದಲ್ಲಿ ಉಸಿರಾಡುವರೆಗೂ. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ಚಿಗುರೊಡೆಸಿದೆ ಪ್ರೀತಿಯ ರಚಿ ಪ್ರೇಮ ಬೆರೆಸಿ ಹಚ್ಚ ಹಸಿರಾಯ್ತು. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ನನ್ನ ಉಸಿರ ಬೇಡಿಕೆ ದೇವರನ್ನು ತಲುಪಿದೆ, ಕಳೆದೋದ ಗುಬ್ಬಿಗೆ ಗೂಡೊಂದು ದೊರಕಿದೆ. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ಇನ್ನೀಗ ಕೇಳಿ ಮನಸ್ಮಿತ ಚಿತ್ರದ ಗೀತೆ, ಹಾಡಿದರೆ ಶಂಕರ್ ಮಹಾದೇವನ್. ಮಂಜು ಎಂ ದೊಡ್ಡಮನಿ ವಿರಚಿತ ಗೀತೆಗೆ ಹರಿಕಾವ್ಯ ಅವರ ಸಂಗೀತ. ನೀಲಮೇಘ ಶ್ಯಾಮ ಕಂಡ ಸಖಿ ವದನ ಮಧುಮಾಸದಲ್ಲಿ ಕಂಡ ಹಾಗೆ ಚಂದಿರನ ಆಯಮ್ಮೆಯ ದಡದಲ್ಲಿ ಸುಸ್ವರ ನುಡಿಸುವ ಬಿಳ್ಳಂಗೋವಿಯ ಶ್ರೀಕೃಷ್ಣ ಕುಲವಿನ ಜದನಗೆ ತನ್ನನೆ ಅರ್ಪಿಸಿ ರಾಧೆಗೆ ಶರಣ ಧಾಮಧನ ಮಧುಮಾಸದಲ್ಲಿ ಕಂಡ ಹಾಗೆ ಚಂದಿರ ಸಖಿ ವದನ ಮಧುಮಾಸದಲ್ಲಿ ಕಂಡ ಹಾಗೆ ಚಂದಿರನ ಆಯಮ್ಮೆಯ ದಡದಲ್ಲಿ ಸುಸ್ವರ ನುಡಿಸುವ ಬಿಳ್ಳಂಗೋವಿಯ ಶ್ರೀಕೃಷ್ಣ ಕುಲವಿನ ಜತನಗೆ ತನ್ನನೆ ಅರ್ಪಿಸಿ ರಾಧೆಗೆ ಶರಣ ಧಾಮದನ ವೃಂದಾವನದಲ್ಲಿ